Pramod Kumar, who was ably assisted by Vikram Kumar. This is Bhuvan Apurva Jha signing off. News and updates continue on the other side. Stay tuned. This broadcast came to you from the Delhi station of All India Radio. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಂಯುಕ್ತ ರಾಷ್ಟಗಳ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದರ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಆಲಿಸಿದಿರಿ. ಒಂದು ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ ಇದು. ಸಮಯವಾಗಿದೆ 7:25. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆದ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಸಿರದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಬೇಡುವಲ್ಲಿ ಕಣ್ಣೇರಿ ನೋಟ ಒಂದು ನಾವು ಭಾರತೀಯರು ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೆ ನೆಲದ ತೊಟ್ಟಿನಲ್ಲಿ ಬೆಳ ನಮ್ಮ ಕೊರಲಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಓ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಓಡಿ ಬಾಳೋಣ ಎಂದೆಂದು ಸೇರಿ ಶಾಂತಿಯನ್ನು ನೀಡುವುದಿಲ್ಲ ದೇಶವು ಎಂದು ಸುಖವನ್ನು ಕೊಡುವುದಿಲ್ಲ ವಿರಸ ವಿಷವು ಸುಳ್ಳಲ್ಲ ನೆರೆವ ಜನರ ಭೂತಾಯಿ ಮೆಚ್ಚುವುದಿಲ್ಲ ದುಡಿವ ಜನರ ಈ ತಾಯಿ ಮರೆಯುವುದಿಲ್ಲ ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ ಸರಸದಿ ಹರುಷವಾನೆ ಪಡೆವೆ ಸರಸದಿ ಹರುಷವಾನೆ ಪಡೆವೆ ಓಡಿ ಬಾಳೋಣ ಎಂದು ಸೇರಿ ದುಡಿಯೋಣ ಓಡಿ ಬಾಳೋಣ ಎಂದು ಸೇರಿ ದುಡಿಯೋಣ ನಂಬಿ ಬಾಳೋರು ನಾವುಗಳೆಲ್ಲ ಮಳೆಯ ನಂಬಿ ಬದುಕೋರು ಇಲ್ಲಿ ಎಲ್ಲ ಹಸಿರೇ ಉಸಿರು ನಮಗೆಲ್ಲ ನಗುತ್ತಾ ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ ಮೇಲು ಕೀಳು ದುಡಿಮೆಗೆ ಫಲವ ಕಂಡೇ ಕಾಣುವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಕೂಡಿ ಬಾಳೋಣ ಎಂದೆಂದು ಸೇರಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಕೇಳಿದ್ರಿ. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗೀತ ರಚನೆ ಕೆಎಸ್ ನರಸಿಂಹಸ್ವಾಮಿ ಅವರದಾಗಿತ್ತು, ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದಾಗಿತ್ತು. ನೀವೀಗ ಕೇಳಿದ್ದು ಗಿರಿಕನ್ಯೆ ಚಿತ್ರದ ಹಾಡನ್ನ. ಡಾ ರಾಜ್ಕುಮಾರ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಗೀತೆಯನ್ನ ಬರೆದಿದ್ದರು. ರಾಜನ್ ನಾಗೇಂದ್ರ ಸಂಗೀತ ಸಂಯೋಜನೆ ಮಾಡಿದ್ರು. 7:11 ಸಮಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ಕಲೆಗಳ ಬೀಡು ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು, ಆಗುತ್ತಿತ್ತೆ ಈ ನಾಡು ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. Thank you. ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸುಂದಿದ್ದರೆ ಮಾರ್ಗವೂ ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ. ಹುಣಸೂರು ಕೃಷ್ಣಮೂರ್ತಿಯವರು ಬಂಗಾರದ ಮನುಷ್ಯ ಚಿತ್ರಕ್ಕೆಂದು ಬರೆದ ಗೀತೆಯನ್ನ ಹಾಡಿದವರು ಪಿ ವಿ ಶ್ರೀನಿವಾಸ್. ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್. ಬೆಳುವಲದ ಮಡಿಲಲ್ಲಿ ಬೆವರ ನೀ ಬಿದ್ದಾಗ, ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ರಾಗಿಯ ಜ್ವಾಳದ ಜನೆಯಾಯ್ತದು. ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ಎಲ್ಲರ ಅನ್ನದ ಸುಟ್ಟಾಯ್ತದು. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ದುಡಿಮೇಲಿ ಯಾವತ್ತು ಇಡಬೇಕು ಭಕ್ತಿ, ಬಡತನವ ಓದ್ಬೋಕೆ ಅದು ಒಂದೇ ಯುಕ್ತಿ. ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ, ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ. ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ, ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ, ನಾವು ಕಾಣೋ ಕಸವೆಲ್ಲ ರಸವಾಯ್ತದೋ, ನಾವು ಕಂಡ ಕನಸೆಲ್ಲ ರಸಾಯ್ತದೋ. ಬೆಳುವಲದ ಮಡಿಲಲ್ಲಿ ಜವರ ಹನಿ ಬಿದ್ದಾಗ, ಿಗೂ ಕೊಡ್ತಾನೆ ಬೆಳೆಯ ಇವನಿಂದ್ಲೆ ಅಡಿಯೋದು ಹಸಿರಿನ ಸಂಕಟ. ಭಂಟ ದುಡಿದಾದ ಭೂದೇವಿ ನಗ್ತಾಳೆ, ದೇವಿ ನಗ್ತಾಳೆ. ಆವಾಗ್ಲೇ ನೆಲವೆಲ್ಲ ಹಸಿರಾಯ್ತದೋ, ಎಲ್ಲ ಬಾಡಿನ ಉಸಿರಾಯ್ತದೋ. ಬೆಳುವಲದ ಮಡಿಯಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುಟ್ಟಾಯ್ತದೋ, ಶಾವಿಯ ಜ್ವಾಳದ ತಿನೆಯಾಯ್ತದೋ. ಒಂದೊಂದು ಬೆವರ ಹನಿ ಮುಟ್ಟಾಯ್ತದೋ, ಎಲ್ಲರ ಅನ್ನದ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಖಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಬೆಲ್ಲ ಕೊಳಲಿನಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆದು ಚಲನೆ ಮರೆತು ನಿಂತಿರಲು ನಾದಮಯ ಏಳೋಕ ಬೆಲ್ಲ ನಾದಮಯ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಏ ಲೋಕದಲ್ಲ ಒಳದಿಂದ ಗೋವಿಂದ ಆನಂದ ತಂದಿರಲು ನಾದಮಯ ಮದನಿ ಸನ್ನಾದಮಯ ಪಗದ ಪಗದ ಪಗರಿ ರಾಧ ಸರಿ ಗ ಪದ ಪಗ ದಾದ ಗಗದಾದ ರಿ ಸದಾದ ಪ ಸದ ಪಗ ರಿ ಸ ರಿ ಗ ಪ ಸದ ಆ